ಮನೆಯ ಗೃಹಲಕ್ಷ್ಮಿಗಳಿಗೆ ಒಂದು ಅದ್ಭುತವಾದಂತ ಅತ್ಯುತ್ತಮ ಯೋಜನೆಯನ್ನು ತಂದಿದ್ದಾರೆ. ಅದೇ ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನ ನಡೆಸಿಕೊಡ್ಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನನಗೆ ಬಹಳ ಅನುಕೂಲವಾಗಿದೆ. ನನ್ನ ಹೆಸರು ಈಶ್ವರಿ ಗಂಜೇರಿ. ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನ್ ಬಿ ದಾರ ಸೂಜಿ ಏನ್ ಬಿ ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ. ಮಕ್ಕಳ ಎಜುಕೇಶನ್ ಬಿ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ, ಕೇವಲ 10% ಅನ್ನುವಂತಹ ಒಂದು ಸೂಚನೆ ಅದ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಪ್ರಖರವಾದಂತಹ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳಾಗಲಿ ಅಥವಾ ದಿನನಿತ್ಯದ ಚಟುವಟಿಕೆಗಳನ್ನಾಗಲಿ ಹಮ್ಮಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಮಣ್ಣಿನ ಮಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಭೀಮಳ್ಳಿ ಗ್ರಾಮದ ಹಿರಿಯ ರೈತರಾದ ಶಿವಲಿಂಗಪ್ಪ ಚೋರ್ಗಸ್ತಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೆ, ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗ ಕಲಬುರಗಿ ತಾಲೂಕು ಭೀಮಳ್ಳಿ ಗ್ರಾಮದ ಅನುಭವಿ ಹಿರಿಯ ರೈತರಾಗಿರುವಂತಹ ಶಿವಲಿಂಗಪ್ಪ ಚೋರ್ಗಸ್ತಿ ಅವರಿದ್ದಾರೆ. ಕಳೆದ 4.5 ದಶಕಗಳಿಂದ ಅವರು ಕೃಷಿ ಒಳಗ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಬಹಳ ದೊಡ್ಡ ಅನುಭವ ಅವರದು ಕೃಷಿ ಒಳಗ. ಬೆಳೆಗಳನ್ನ ಕೂಡ ಮಾಡ್ಯಾರ, ಹಣ್ಣಿನ ಬೆಳೆಗಳನ್ನ ಮಾಡಿದ್ದಾರೆ, ಅರಣ್ಯ ಕೃಷಿಯನ್ನು ಕೂಡ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಬರದ ಜೊತೆಗೆ ಹೋರಾಟ ಮಾಡುವಂತಹ ಒಂದು ಸಂಕಲ್ಪವನ್ನು ಕೂಡ ಮಾಡಿ ಮಳೆ ನೀರಿನ ಸಂಗ್ರಹದ ಕಡೆ ಅವರು ಹೆಚ್ಚಿನ ಒಂದು ಗಮನವನ್ನ ಹರಿಸಿದ್ದನ್ನ ನಾವು ಕಾಣ್ತೀವಿ. ನಮ್ಮ ರೈತರೆಲ್ಲರಿಗೂ ಇದು ಮಾದರಿಯಾಗುವಂತಹ ಒಂದು ಕೆಲಸ. ಇವತ್ತು ನಮಗೆ ಏನು ಜಲ ಸಂಪನ್ಮೂಲ ಸಿಗ್ತಾ ಇದೆ ಅಥವಾ ನಮ್ಮ ಹೊಲದೊಳಗೆ ಏನು ಸಂಪನ್ಮೂಲಗಳಾದವ ಅವುಗಳನ್ನು ನಾವು ಸೂಕ್ತವಾಗಿ ಬಳಸಿಕೊಳ್ಳುವುದರ ಕಡೆ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಅಂತಹ ಪಾಠ ಇವತ್ತು ನಮಗೆ ಶಿವಲಿಂಗಪ್ಪ ಚೋರ್ಗಸ್ತಿ ಅವರಿಂದ ಸಿಗ್ತದ ಅನ್ನುವಂತಹ ವಿಚಾರ ಖುಷಿ ಕೊಡುವಂತಹದ್ದು. ಶಿವಲಿಂಗಪ್ಪ ಚೋರ್ಗಸ್ತಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಬಹಳ ದೊಡ್ಡ ಅನುಭವ ತಮ್ಮದು ಕೃಷಿ ಒಳಗೆ. ಕಳೆದ 45 ವರ್ಷಗಳಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ. ಬಹುಶಃ ತಮ್ಮ ಓದು ಮುಗಿದು ಕೂಡಲೇ ಒಕ್ಕಲ್ತನಕ್ಕೆ ಬಂದ್ರಿ ಅಂತೇಳಿ, ಅಥವಾ ಅದಕ್ಕಿಂತ ಮೊದಲು ಕೂಡ ತಮ್ಮ ತಂದೆಯವರ ಜೊತೆಗಿರಬಹುದು ಅಥವಾ ಏನ್ ಪಾರಂಪರಿಕ ಕೃಷಿ ಇದೆ? ನಮ್ಮ ಮುತ್ತೈದೆಯಿಂದಲೂ ಒಕ್ಕಲ್ತನ ಇತ್ತು. ಒಕ್ಕಲ್ತನ ಇತ್ತು, ತಾವು ತಮ್ಮ ತಂದೆಯವರ ಜೊತೆಗೆ ಕೃಷಿ ಮಾಡ್ಕೊಂಡು ಬಂದಂತ. ಸ್ಕೂಲಿಗೆ ಹೋಗೋ ಟೈಮ್ ನಾವು ಊರಾಗೆ ಸ್ಕೂಲ್ ರೀ, ಶನಿವಾರ ರವಿವಾರ ಯಾವಾಗ ಸೂಟಿ ಇರ್ತದಲ್ರಿ ಅವಾಗೆಲ್ಲ ನಮ್ ತಂದೆಯವರು ಹೊಲಕ್ ಹೋಗ್ಲಿಕ್ಕೆ ಒತ್ತಾಯ ಮಾಡ್ತಿರು. ನಾವ್ ಮನ್ಯಾಗ ಕೂಡ ಕೊಡ್ತಿದ್ದಿಲ್ಲ, ಹೋಗ್ತಿದ್ದೇವ್ ತಿಳಿದಿದ್ದು ಅಲ್ಪ ಸ್ವಲ್ಪ ಕೆಲಸ ಮಾಡ್ಕೋತ ಹೋದಾಗ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳಿ ಅದೇ ಅನುಭವ ನಮ್ಗೆ. ನಿಮ್ಮಷ್ಟಕ್ಕೆ ನೀವು ಕೃಷಿ ಒಳಗೆ ತೊಡಗಿಸಿಕೊಂಡಿದ್ದು ಯಾವಾಗ, ಎಲ್ಲಿ ತನಕ ಓದು ನಿಮ್ದು? PUC ಮುಗಿತ್ರಿ, 1981 PUC ಮುಗಿತು. ಮುಗಿತ್ರಿ, ಮುಗಿದ ನಂತರ ನೇರವಾಗಿ ಕೃಷಿಗೆ ಬಂದ್ಬಿಟ್ರಿ. ಕೃಷಿಗೆ ಬಂದ್ರಿ. ಮುಂದೆ ಓದ್ಲಿಲ್ಲ? ಓದ್ಲಿಲ್ರಿ, ಓದ್ಲಿಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ, ಓದಿನ ಅನುಕೂಲನೂ ಇರ್ಲಿಲ್ರಿ. ಸಿಟಿದಾಗ ಬಂದು ಇಲ್ಲೇ ವಸತಿ ಮಾಡಿ ಕಲಿಬೇಕಾಗಿತ್ತು. ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಬಹಳ ಕಮ್ಮಿ ಇತ್ರಿ, ಕಲ್ಸಪ್ಲೇ ಇದ್ದಿದ್ದಿಲ್ಲ ಅವಾಗ. 20 ಎಕರೆ ಹೊಲ ಇದ್ರು ಆಗಿನ ಕಾಲದಾಗ ಅದು ಬೆಳೆದಿದ್ದು ಮನೆಗೆ ಸಾಲ್ತಿದ್ದಿಲ್ಲ. ಅಷ್ಟಿತ್ತು, ಹಾಗಾಗಿ ಓದಿನ ಕಡೆ ಲಕ್ಷ ಕೊಡ್ಲಿಲ್ಲ. ನಾವ್ 3 ಜನ ಅಣ್ಣತಮ್ಮಂದಿರು, 3 ಜನ ಒಕ್ಕಲ್ತನೆ ಮಾಡಿದೆವು. ನೀವು ಕೃಷಿ ಬಂದಂತ ಸಮಯದೊಳಗ ತಮ್ಮ ತಂದೆಯವರು ಹೇಳಿಕೊಟ್ಟಂತಹ ಪಾಠಗಳು ನಿಮ್ ಜೊತೆಗಿದ್ದು, ಅದ್ರ ಜೊತೆಗೆ ಏನೇನು ಬದಲಾವಣೆ ಮಾಡಬಹುದು ಅಥವಾ ಏನು ಹೊಸದ ನಾವು ಮಾಡಬಹುದು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಏನು ಶುರು ಮಾಡಿದ್ರಿ ತಾವ್ ಕೆಲಸ? ನಾನು ಒಕ್ಕಲ್ತನಕ್ ಬರುತ್ತಲೇನೆ ನಮ್ ಹೊಲದಾಗ ನೀರ್ ಇರಲಿಲ್ಲರಿ. ನಮ್ದು ಮೇಲಡಿ ಖುಷ್ಕಿ ಭೂಮಿ, ನೀರ್ ಇರಲಿಲ್ಲ. ನೀರಿಗ ಯಾರ್ದೋ ತೋಟ ನೋಡಿ ತೋಟ ಮಾಡ್ಬೇಕು, ನೀರ್ ಮಾಡ್ಬೇಕು ಅನ್ನಿಸ್ತು. ಮನೆಯವರೇ ಎಲ್ಲರೂ ಸೇರಿ ಬಾವಿ ಹೊಡಿಕ್ ಚಾಲು ಮಾಡಿದೇವ್ರಿ. ಎರಡ್ ಮೂರ್ ವರ್ಷ ಬಾವಿ ಹೊಡೆದಾಗ ಒಂದ್ ಥೋಡೆ ನೀರ್ ಬಿದ್ದು. ಹಾ, ನೀರ್ ಬಿದ್ಮೇಲ ಮೊದಲು ಹಚ್ಚಿದ್ದೆ ಒಂದ್ 15-20 ತೆಂಗಿನ ಮರ ಹತ್ತದ. ನೀರ್ ಬಿದ್ದಾವ ಹೊಲದಾಗ ತೆಂಗಿನ ಮರ ಇರ್ಲೈತೆ ಇಂಟ್ರೆಸ್ಟ್. ತೋಟಗಾರಿಕೆ ಮೇಲೆ ಬಹಳ ಇಂಟ್ರೆಸ್ಟ್ ರೀ ನಂಗ. ಆ ಕಾಲದಾಗ ಏನಾಗಿತ್ತರಿ, ಫಾರೆಸ್ಟ್ ನವರು ಅಗಿ ತಂದು ಊರು ಊರು ಹಂಚ್ತಿದ್ರು ಗಿಡ ಹತ್ತ ಸಲುವಾಗಿ. ನಮ್ಮೂರಾಗೂ ಅಗಿ ತಂದಿದ್ರು. ಅದೇ ಟೈಮ್ನಾಗ ಸಾಗವಾನಿ ಅಗಿ ತಂದಿದ್ರಿ. ತಂದು ಯಾರ ಇಚ್ಛೆ ಉಳ್ಳ ರೈತರು ವೈದ್ಯಕ್ಕೆ ಹಚ್ಚಬಹುದು ಅಂತೇಳಿ. ಅವಾಗ ನಾ ತಗೊಲ್ಕ ಹೋದಾಗ ನಾನು ನೋಡಿದ ಮೇಲೆ ನಾ ಹಸ್ತೀನಿ ನೀ ಹಸ್ತೀನಿ ಅಂತೇಳಿ ಕಚ್ಚಾಟ ನಡೀತಾರೆ ಮಂದಿ. ನಡೆದಾಗ 100 ಅಗಿನೇ ಕೊಟ್ರು ಅವ್ರು ಫಸ್ಟಿಗೆ. 100 ಅಗಿ ಕೊಟ್ರು, ಅವ್ರು 100 ಅಗಿ ತಂದು ಹಚ್ಚದ. ಅದ್ರ ಮ್ಯಾಲ ನಮ್ಗೆ ಯಾಕೋ ಇನ್ನ ಜಾಸ್ತಿ ಹಚ್ಚಬೇಕು ಅನಿಸ್ತು. ಅವಾಗ ನಾವು ಫಾರೆಸ್ಟ್ ಹೋಗಿ ನಮಗ್ ನೀವು ಕೊಟ್ಟಿವು ಸಾತಿಲ್ಲ, ಮತ್ ಬೇಕು ಖರೀದಿ ಆದ್ರೆ ಕೊಡ್ರಿ, ಇಲ್ಲಾಂದ್ರ ಮತ್ ಫ್ರೀದಾಗ ಕೊಡೋದಿತ್ತಂದ್ರೆ ಕೊಡ್ರಿ ಅಂತ. ಇಲ್ರಿ ನಂಬಲ್ಲಿ ಫ್ರೀದಾಗ ಇಲ್ಲ, ಅದೇನಿತ್ತು ಅದು ಆಯ್ತು, ಈಗ 2 ರೂಪಾಯಿ ಒಂದ್ ಅಗಿ ಅಂತ ಹೇಳಿದ್ರು. ಅಂದ್ರೂ ಆಧಾರ ಆಗಲಕ್ಕ ಹೇಳಿ 800 ಅಗಿ ತಂದು ಹಚ್ಚಿದ್ರು. ಯಾವಾಗ ಹಚ್ಚಿದ್ರಿ ಇದನ್ನ? 83-84 ಸಾಗವಾನಿ ಗಿಡಗಳನ್ನ. ಸಾಗವಾನಿ ಗಿಡ ಒಂದ್ 800 ಗಿಡ ಹಚ್ಚಿದೆ. 800 ಗಿಡಗಳು ಅಂದ್ರೆ ಏನು? ಬದುವಿಗಳ ಮೇಲೆ ಹಚ್ಚ? ಬದುವಿಗರಿ. ಹೊಲ ಒಂದ್ 20 ಎಕರೆ ಅದ. ಮತ್ ಈಗ ಒಳಗ ಸಾಗವಾನಿ ಮಾಡ್ಕೊಂಡು ಕೂತೀವಿ ಅಂದ್ರೆ ಬೇರೆ ಮೈಲಿಗೆ ಬೇಕಾಗ್ತದ ಅಂತೇಳಿ ಬರೀ ಬಾರ್ಡರ್ ಹಚ್ಚಬಿಟ್ರಿ. ಪೂರ್ವ ಪಶ್ಚಿಮ ದಿಕ್ಕಿಗೆ ಹಚ್ಚಿದ್ರೆ ಹೊಲದಾಗ ಓಡಿ ಆಗಲ್ಲ ಅಂತ ಹೇಳ್ತೀವಿ. ಅದ ಹಚ್ಚಿಬಿಟ್ಟೆವು. ಗಿಡ ಬಹಳ ಮಸ್ತ್ ಹೊಂಟವ್ರಿ. ಅವಾಗ ಒಂದ್ 50 ತೆಂಗಿನ ಮರ ಹಚ್ಕೊಂಡೆ. ಅದು ಅದು ಸೇರ್ಸಿ ಹೊಲದಾಗ ಎಲ್ಲಾ ಕಡೆ ಆಕಾರ ಮಾಡಿದಾಗ ಸಾಮಾನ್ಯವಾಗಿ ಅದಕ್ಕೆ ನೀರ್ ಹೋಗೇ ಹೋಗ್ತಿವ್ರಿ. 800 ಗಿಡ ಬೆಳೆದು ಆ ಹಚ್ಚ ಟೈಮ್ನಾಗ ನಾ ಅನ್ಕೊಂಡ ಮುಂದೆ ಎಂದರೆ ಒಂದಿನ ಬರಗಾಲ ಬಿದ್ರು FD ಇದ್ದಂಗೆ ಇರ್ತದೆ ಬೇಕಂತ ಹೇಳಿ ಅದು ಮಾಡಿ ಇಟ್ಕೊಂಡೆ. ಬರೀ ಖುಷ್ಕಿನೇ ರೀ. ಅವಾಗೇನ ಅಷ್ಟೊಂದು ಮಾಲ್ ಬೆಳಿತಿದ್ರಿ ಯಾರನು. ಅಲ್ಪ ಸ್ವಲ್ಪ ಮನಿಗೆ ಬೇಕಾದಷ್ಟು ಬೆಳೆದ್ರೆ ಸಾಕನ್ನೋದು ಅಷ್ಟೇ ಮಾಡ್ತಿದ್ರು. ನಾವು ಮುಂದ್ ಬರ್ಬರ್ತ ಒಂದಕ್ಕೊಂದು ಒಂದಕ್ಕೊಂದು ಕಬ್ಬು ಮಾಡೋದು, ಬಾಳೆ ಮಾಡೋದು, ಪಪ್ಪಾಯಿ ಮಾಡೋದು, ಹಣ್ಣಿನ ಬೆಳೆಗೆ ಹೋಗದ. ಹಿಂಗಾಗಿ ಒಂದು ಒಂದು ಒಂದು ಮಾಡ್ಕೋತ ಬಂದಾಗ ಪ್ರೋಗ್ರೆಸ್ ಹಾಕೋತೇವ. ಕಬ್ಬು ಜಾಸ್ತಿ ಮಾಡಿದೆವು. ಕಬ್ಬು ಜಾಸ್ತಿ ಮಾಡಿ ಹೊಲದಾಗೆ ಬೆಲ್ಲದ ಘಾಣ ಗಿಣ ಮಾಡ್ಕೊಂಡು ಕಡಿಮೆ ಲೇಬರ್ದಾಗ ಘಾಣ ಆಗಪ್ಲೆ ಮಾಡ್ಕೊಂಡು ಬಹಳ ದಿವಸ ಕಬ್ಬು ಮಾಡಿದೇವ್ರಿ. ಹಾ, ಕಬ್ಬಿಂದು ಅಂದ್ರ ನೀರಿನ ಕೊರತೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕೋದ್ ಪತ್ರಿ. ಅದೇನ್ 84ದಾಗ ಬಾವಿ ಹೊಡೆದೇವು, ಒಂದ್ 10-12 ವರ್ಷ ಆಗೋಣ ಎಲ್ಲ ಕಡೆ ಹೊರಗೆಲ್ಲ ಬೋರ್ ಆದವ್ರಿ. ನಮ್ ಬಾವಿ ನೀರ್ ಹೋಯ್ತು. ಮತ್ ಮುಂದೇನ್ ಮಾಡಿದ್ರಿ? ಅದಕ್ಕೆ ಕೃಷಿ ಹೊಂಡ ಆಗ್ಲಿ ಅಥವಾ ನಿಲ್ಸುವಂತ ವ್ಯವಸ್ಥೆ? ಬಾವಿ ನೀರ್ ಹೋಗೋಣ, ನಾವು ಬೋರಿಗೆ ಮತ್ ಎಲ್ಲರೂ ಬೋರ್ ಹೊಡಿತಾರ, ನಾವು ಬೋರ್ ಹೊಡಿಬೇಕಾದ ಬೋರಿಗೆ ಬಿದ್ದೇವ್ರಿ. 14 ಬೋರ್ ಹೊಡೆದ್ರಿ. 14 ಬೋರ್ ಹೊಡೆದ್ರಿ. ಪ್ರತಿ 100-150 ಅಡಿ ಒಂದ್ ಬಿಡದೆ ಬೋರ್ ಹಾಕಿದೇವೆ. ಯಾರು ಸಿಗ್ತಾರ ಅವ್ರಿಗೆ ತರೋದು, ತೋರಿಸೋದು, ಬೋರ್ ಹಾಕೋದು. ಅಷ್ಟ್ ಮಾಡಿದ್ರು ನೀರ್ ಬೀಳಲಿಲ್ಲ. ಯಾರಿಗೆ ತೋರಿಸಿ ನೀವು ನೀರ್ ಇದು ಬೋರ್ ತೆಗೆದ್ರಿ? ಜಿಯಾಲಜಿಸ್ಟ್ ಕರ್ಕೊಂಡ್ ಬಂದ್ರಿ? ಹ್ಮ್ರಿ, ಅವ್ರಿಗಿನ ಕರ್ಕೊಂಡ್ ಬಂದೀವಿ. ನಮ್ಮ ಊರಾಗ ಬ್ಯಾರೆಯವ್ರ ಹೊಲದಾಗ ಯಾರಿಗ ಬೋರ್ ಹಾಕದಾಗ ಹೆಚ್ಚು ನೀರ್ ಬೀಳ್ತಾವಲ್ರಿ, ಅವ್ರ ಯಾರು ಹೇಳ್ಯಾರ ಅವ್ರಿಗೆ ಕರ್ಕೊಂಡ್ ಬಂದ್ರಿ. ಅವ್ರಿಗೆ ಕರ್ಕೊಂಡ್ ಬಂದ್ರು ನೀರ್ ಬೀಳಿಲ್ರಿ. ಸ್ವಲ್ಪ ನಮ್ ಮೇರೆ ನೀರಿಂದು ಬಹಳ ಇದು ಅದ್ರಿ, ಬೀಳಿಲ್ಲ. ಅವಾಗ ಅದನ್ನು ಸಾಕಾಯ್ತ್ರಿ. ಮತ್ತೆ 14 ಬೋರ್ ನೀವು ತೆಗೆದಿರಿ, ಒಂದಕ್ಕೂ ನೀರ್ ಬೀಳಿಲ್ಲ ಅಂತಂದ್ರೆ ಮತ್ ಅಲ್ಲಿ ತನಕ ನೀವು ಆಶಾಭಾವನೆ ಇಟ್ಕೊಂಡ್ ಹೆಂಗ್ ಹೋದ್ರಿ ಅಂತ ಅದೇ ವಿಚಿತ್ರ ಅನ್ಸುವಂತದ್ದು. ಪ್ರಯತ್ನ ಬೀಳಲಿಲ್ಲ ರೀ, ಒಟ್ಟ ಬೀಳಲಿಲ್ಲ. ಆದ್ರೆ ಅದ್ರ ಮೇಲೆ ನೀವು ಮಾಡುವಂತ ಖರ್ಚು, ನಾಳೆ ಬೀಳಿಲ್ಲಪ್ಪ ಅಂತಂದ್ರೆ ಮತ್ತೇನಪ್ಪ ನಾವು ಮಾಡಿದ್ದೆಲ್ಲ ಮತ್ತೆ ಎಷ್ಟ ಆಗ್ತದ ಅಂತೇಳಿ? ಅದು ಹೊಲದ ಬೆಳಿಬೇಕ್ರಿ, ಬೆಳೆದಿದ್ದ ಅಲ್ಲೇ ಏನಾರೇ ಪ್ರಯತ್ನ ಮಾಡ್ಕೋತೇ ಇರೋದ್ರಿ. ಹೊಲದಾಗೆ ಮನಿ ಕಟ್ಸೋದು, ಕೊಟ್ಟಿಗೆ ಕಟ್ಸೋದು, ಹಿಂಗ ಇವೆಲ್ಲ ಎರೆಹುಳ ಘಟಕಗಳು ಮಾಡೋದು, ಇಂಥವಕ್ಕೆಲ್ಲ ಖರ್ಚು ಮಾಡೋದ್ರಿ. ಬಂದಿದ್ದು ಮಾಲ್ ಎಷ್ಟು ಆದಟ್ಟು ಅಲ್ಲೇ ಖರ್ಚು ಮಾಡೋದು. ಹಾಗಾಗಿ ಏನು ಅನ್ಸಲಿಲ್ಲ. ಆದ್ರೆ ಪ್ರಯತ್ನ ಬಿಟ್ಟಿಲ್ರಿ, ಪ್ರಯತ್ನ ಬಿಟ್ಟಿಲ್ಲ. ಅಲ್ಲಿ ಬೆಳೆದಿದ್ದು ಒಯ್ದು ಎಲ್ಲರೇ ಹಾಕಿ ಹಿಂಗೇನು ಮಾಡಿಲ್ಲ ನಾವು. ನೀರಿನ ಸಲುವಾಗಿ ಪ್ರಯತ್ನ ಮಾಡಿರಿ ಹೆಚ್ಚಿಗೆ. ತೋಟಗಾರಿಕೆ ಬೆಳೆ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಬಹಳ ರೀ. ಅಡಿಲಿ ಈಗ 14 ಬೋರ್ ತಗದ್ರು ಬೀಳಿಲ್ಲ, ಮತ್ತೆ 15ನೇ ಬೋರ್ ತಗದ್ರಿ? 15ನೇ ಬೋರ್ ಹಾಕದಾಗ 1 ಇಂಚ್ ಬಿತ್ತರಿ, 1 ಇಂಚ್ ನೀರ್ ಬಿತ್ತು, ಬಿತ್ತು ನೀರ್ ಬಂತು, 1 ಇಂಚ್ ಬಿತ್ತು. 1 ಇಂಚ್ ಬಿದ್ದು 4-5 ವರ್ಷ ಕಬ್ಬು ಮಾಡಿದವ್ರಿ ಡ್ರಿಪ್ಪಿನ ಮೇಲೆ. ಕಬ್ಬು ಮಾಡಿ ಮತ್ತೇನಾರೇ ತೋಟಗಾರಿಕೆ ಬೆಳೆ ಮಾಡ್ಬೇಕು, ಬಾಳೆ ಗಿಳಿ ಮಾಡಿದೇವ್ರಿ. ಆ ಬಾಳಿಗೆ ಮಂಗ್ಯಾನ್ ಕಾಟ ಚಾಲು ಆಯ್ತು, ಅದು ಬಾಳಿನೂ ತೆಗೆದು. ಏನ ನೀರಿಂದ ಇದೇ ರೀತಿ ಆದ್ರೂ ಇದು ಮಾಡಲ್ಲ ಅಂತ ಮತ್ತೆ ಚೆಕ್ ಡ್ಯಾಮ್ ಕೃಷಿ ಹೊಂಡಕ್ಕೆ ಹೋದ. ಈ ಭೂಮಿ ಒಳಗ ಜಲ ಭರ್ತಿ ಮಾಡ್ಬೇಕು ನಾವು, ಮಳೆಗಾಲದಾಗ ನೀರ್ ಹಿಡಿದು ಇಟ್ಕೋಬೇಕು, ಬ್ಯಾಸಿಗಾಗ ಉಪಯೋಗ ಮಾಡ್ಬೇಕು ಅಂತ ಹೇಳಿ ಹೊಲದಾಗೆಲ್ಲ ಚೆಕ್ ಡ್ಯಾಮ್ ಕೃಷಿ ಹೊಂಡ ಗಿಂಡ ಮಾಡಿದೇವ್ರಿ. ಅದರಿಂದ ಉಪಯೋಗ ಆಯ್ತು. ಉತ್ತಮವಾಗಿ ಮಳೆ ಬಂದ್ರೆ ಚೆಕ್ ಡ್ಯಾಮ್ ಫುಲ್ ತುಂಬಿತು. ಅಂದ್ರೆ ಏನ್ ಹಳ್ಳ ಇದ್ದು ಚೆಕ್ ಡ್ಯಾಮ್ ಮಾಡೋದಕ್ಕೆ ನಿಮ್ಮಲ್ಲಿ? ಬಾಜು ಹಳ್ಳ ಹರಿತಾ ಇದ್ದು ರೈತರದು. ಒಬ್ಬರು ಹೊಲದ ನೀರು ಒಬ್ಬರು ಹೊಲದಾಗ ಬರ್ತಾವ್ರಿ, ಸಾಮಾನ್ಯವಾಗಿ ಹೊಲದ ನೀರೇ ಬರ್ತಾವ. ಹಂಗ್ರಿ, 100 ಎಕರೆ ಹೊಲ್ದಾಗ ಬರ್ತಾವ್ರಿ ಎಲ್ಲ ಕಡೆದು ನೀರು ಗಾಳಿ. ಆ 100 ಎಕರೆ ತಂದು ನಾ ಹಿಡಿದಿಟ್ಕೊಂಡ. ಎಷ್ಟು ಚೆಕ್ ಡ್ಯಾಮ್ ಮಾಡಿದ್ರಿ ಮತ್ತೆ? 2 ಚೆಕ್ ಡ್ಯಾಮ್, 1 ಕೃಷಿ ಹೊಂಡ. ಬಹಳ ದೊಡ್ಡ ಮಾಡಿನ್ರಿ. ಕೃಷಿ ಹೊಂಡ ಎಷ್ಟು ದೊಡ್ಡದ? 40 ಫೀಟ್ ಅಗಲ್ರಿ, 70 ಫೀಟ್ ಉದ್ದ, 10 ಫೀಟ್ ಗುಮ್ಮದ್ರಿ. ಅದು ಫುಲ್ ತುಂಬತಲ್ರಿ. ಈಗ ಆದ್ರಿ ಈ ವರ್ಷ ಎಂದೂ ರೋಣಿ ಮಳಿ ಬಂದಿದ್ದಿಲ್ಲ, ಆದ್ರೆ ಈ ಸಲ ರೋಣಿ ಮಳಿ ಬಂದ್ರಿ. ಫಸ್ಟ್ ಗೆ ಚೆಕ್ ಡ್ಯಾಮಿಗೆ ನೀರ್ ಬಂದು, ನಮ್ ಚೆಕ್ ಡ್ಯಾಮಿಗೆ ನೀರ್ ಬರ್ಬೇಕಾದ್ರೆ ಹಳ್ಳ ಕೊಳ ತುಂಬಿ ಹೋದ್ರೆ ಬರ್ತಾವ್ರಿ. ಬಂತು ಬಂತು ತುಂಬಿತು, ಒಣಗಿದ ಬಾವಿ 3 ದಿನದಾಗ ಚಾರ್ಜ್ ಆಯ್ತು. ಈಗ ಹೋದ ವರ್ಷ ಮಳೆ ಆಗಿದ್ದಿಲ್ಲಲ್ಲ, ಅವಾಗ ಪರಿಸ್ಥಿತಿ ಹೆಂಗಿತ್ತು? ಪೂರ ಒಣಗಿತ್ತು, ಪೂರ ಒಣಗಿತ್ತು, ನೀರೇ ಇರ್ಲಿಲ್ಲ, ನೀರೇ ಇರ್ಲಿಲ್ಲ, ಏನು ಇರ್ಲಿಲ್ಲ. ಅಂತ ಬಾವಿ 3 ದಿನದಾಗ ನೀರ್ ಬಂದವ್. ನಿಮ್ಗ ಜಲಾನಯನ ಪ್ರದೇಶ ದೊಡ್ಡದ, 100 ಎಕರೆ ಜಮೀನು ನಿಮಗ್ ಸಿಗ್ತದ, ನೀರು ಹರಿದ್ ಬರ್ತದ? ಹರಿದ್ ಬರೋದ್ರಿ, ಹರಿದ್ ಬರೋದು. ಬೇರೆಯವ್ರ ಹೊಲದಂತ ಬರ್ತಾರ. ಮತ್ತೀಗ ಬೇರೆಯವರು ಈ ತರ ಚೆಕ್ ಡ್ಯಾಮ್ ಮಾಡ್ಕೊಂಡಿಲ್ಲ ನಿಮ್ಮ ಸುತ್ತಮುತ್ತ? ಯಾರು ಮಾಡ್ಕೊಂಡಿಲ್ಲ, ಮಾಡ್ಕೊಂಡಿಲ್ಲ. ಎಲ್ಲರು ನೋಡ್ತಾರ್ರಿ, ಆದ್ರೆ ಅದ್ ನೀರ್ ನಿಂತ ಮೇಲೆ ಹೊಲ ಕೆಡ್ತದಲ್ರಿ, ಅದಕ್ಕೆ ರೈತರು ಒಪ್ಪಲ್ಲ. ನೀರ್ ನಿಂದ್ರು ಕೂಡಲ್ಲ, ಇದು ಸಮಸ್ಯೆ. ಈಗ ಬಂದಿದ್ದು ಹರಿದ್ ಹೋಗುವಂತ ವ್ಯವಸ್ಥೆ ಮತ್ತೆ ಹಾಗೆ ಆಗ್ತದ, ಅದನ್ನ ಚೆಕ್ ಡ್ಯಾಮ್ ಮೂಲಕನೇ ಮಾಡ್ಬೇಕಾಗ್ತದೆ. ಹಾ, ಮಾಡ್ಬೇಕಾಗ್ತದಲ್ರಿ. ನಿಂದಿರ್ಬೇಕಲ್ರಿ, 2 ದಿನ 4 ದಿನ ನೀರ್ ನಿಂದ್ರಿಸ್ಬೇಕು. ಹೌದು, ಆ ನಿಂದ್ರಿಸಿದ ಬಳಕ ಅದು ಭೂಮಿಗೆ ತಯಾರ ಕೆಡ್ತದ್ರಿ, ಬಿತ್ತಲಿಕ್ ಬರಲ್ಲ ಅವ್ರಿಗೆ. ಈಗ ರೈತರ ತಲೆಯಾಗ ಏನ್ ಉಳ್ದದ, ನಿಂತ ನೀರು ಹೋಗ್ಬೇಕು ಹೊರಗ. ಅದು ಮಾಡೇನೆ ಇವತ್ತ ನೀರಿಂದ ಬರಗಾಲ ಬಂದಿದೆ. ಹೆಚ್ಚಾದ ನೀರನ್ನು ಹೊರಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಆದ್ರೆ ನೀರು ನೆಲದೊಳಗೆ ಹಿಂಗ್ ಬೇಕಲ್ಲ, ನೆಲದೊಳಗೆ ನೀರ್ ಹಿಂಗದ್ರೆ ಅಲ್ಲಿ ತೇವಾಂಶ ಬಹಳ ಹಿಂಗ್ಬೇಕಾದ್ರೆ ನಿಂದ್ರಿಸ್ಬೇಕ್ರಿ, ನೀರ್ ನಿಂದ್ರಿಸ್ಬೇಕು. ನಾವ್ ನೋಡ್ರಿ, 40 ಫೀಟ್ ಅಗಲ, 450 ಫೀಟ್ ಉದ್ದ, 10 ಫೀಟ್ ಗುಮ್ಮ ನೀರ್ ನಿಂದ್ರಿಸ್ತೇನ್ರಿ. ಅದ್ಭುತ, ಅಷ್ಟು ನೀರ್ ನಿಂದಿರ್ತದ. ಅವಾಗ 3 ದಿನದಾಗ ಬಾವಿ ಚಾರ್ಜ್ ಆತಾವ. 3-4 ಬಾವಿ ಹಳಿದ್ ನಮ್ ಮುತ್ತೇನ್ ಕಾಲದ ಒಂದ್ ಬಾವಿ ಅದ್ರಿ, ಒಂದ್ ನಮ್ ಕೈ ಮೇಲೆ ಹೊಡಿಸಿದ ಒಂದ್ ಬಾವಿ ಅದ, ಇವಿಸ್ ಬೋರ್ರಿ, ಎಲ್ಲಾ ರೀಚಾರ್ಜ್ ಆತಾವ್ರಿ. ನೀರ್ ಈಗ ನಡೆದವ್ರಿ, ಈಗೇನು ನಿಮಗೇನು ಬಾಧೆ ಇಲ್ಲೇ ಇಲ್ಲ, ಬೇಕಾದಷ್ಟು ನೀರು ಅದ ನಿಮ್ಗ. ಈ ಮಳೆ ನೀರಿಂದೇ ಅದೆಲ್ಲ ಆಗಿದ್ದು, ಮಳೆ ನೀರಿಂದ. ಆದ್ರೆ ಇದೇ ಮಳೆ ಕಂಟಿನ್ಯೂ ಎಷ್ಟು ಬರ್ಬೇಕು ಅಷ್ಟು ಬರ್ಬೇಕ್ರಿ. ಇದ್ರ ಮೇಲೆ ಹೋಯ್ತು ಅಂದ್ರೆ ಮತ್ತೆ ಬ್ಯಾಸಿಗೆ ಸಮಸ್ಯೆ ಅಡ್ಡಿಲ್ಲ. ಈಗ ನಾವು ನೋಡ್ತಾ ಇದೀವಿ ವಾತಾವರಣ ಏರ್ಪೇರ್ ಆಗ್ತಾ ಇದೆ. ಹೌದ್ರ, ಒಮ್ಮೆ ಹೆಚ್ಚ ಬರೋದು, ಒಮ್ಮೆ ಕಡಿಮೆ ಬರೋದು, ಒಮ್ಮೆ ಇಲ್ಲೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಅದ. ಇಂತಹ ಸಂದರ್ಭದೊಳಗೆ ಎಷ್ಟು ನಮಗ್ ಬರ್ತದ ಅಷ್ಟ ಅವ್ರು ಹಿಡ್ಕೊಂಡು ಕೂಡುವಂತ ಒಂದು ವ್ಯವಸ್ಥೆ ಹಿಡ್ಕೊಂಡ್ರೆ ಅನುಕೂಲ ಆಗ್ತದ. ಸ್ವಲ್ಪ ಇಲ್ಲಿ ಸ್ವಲ್ಪ ಬೆಳೆಗೆ ಅನುಕೂಲ ಆಗ್ತದ. ತಾವ್ ಹೇಳಿದ್ರೆ ಗಿಡಗಳನ್ನು ಬೆಳೆದಿವಿ ಅಂತ ಹೇಳಿ, ಆ ಗಿಡಗಳನ್ನು ಬೆಳೆಯುದ್ರಿಂದ ನೀರು ನೆಲದೊಳಗೆ ಇಂಗುವಂತ ವ್ಯವಸ್ಥೆ ಆಗ್ತದ. ಬಹಳ ದಿನಗಳವರೆಗೆ ನೀರು ನೆಲದೊಳಗೆ ಉಳಿತದ. ಈ ವ್ಯವಸ್ಥೆ ನಮ್ಮ ರೈತರೆಲ್ಲರೂ ಮಾಡ್ಕೊಳ್ಬೇಕು, ಎಲ್ಲರೂ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಈಗ ನಮ್ದು ನೋಡಿ ಸಾಗುವಾನಿ ಗಿಡ ಬಹಳ ಮಂದಿ ಹಚ್ಚಾರ್ರಿ, ಆದ್ರ ಪ್ರಯತ್ನ ಮಾಡಿ ಬೆಳೆಸಿಲ್ಲ. ಈಗ ಒಂದ್ಸಲ ಕಟಾವ್ ಆಯ್ತು, 25 ಲಕ್ಷ ರೂಪಾಯಿ ಮಾರಾಟ ಮಾಡಿದೆ. ಎಷ್ಟು ಗಿಡಗಳನ್ನು ಕಟಾವ್ ಮಾಡಿದ್ರಿ? 300 ಗಿಡ ಮಾಡಿದೆವ್ ರೀ. 300 ಗಿಡ? ಹ್ಮ್ ರೀ. 800 ಗಿಡದಾಗ ಗಿಡಗಳು ಬಹಳ ಹೋಗಿದ್ದು ರೀ, ಗಾಳಿಯಿಂದ ಮುರಿದು ಮಾಡಿ ಹೋಗಿವ್ರಿ. ಇದ್ದೀವಿ 300 ಗಿಡ ಬಹಳ ಚಂದಿದ್ದು. ಆ 300 ಗಿಡ ಇವೊಂದ್ 25 ಲಕ್ಷಕ್ಕೆ ಮಾರಿದೇವ್ರಿ. ಅದನ್ನ ಮಾರಾಟ ಹೆಂಗ್ ಮಾಡಿದ್ದು ನೀವು? ಸಾಮಿಲ್ ಅವರೇ ಬಂದು ಅವ್ರ ಪರ್ಮಿಷನ್ ತಕೊಂಡೇ ಒಯ್ದ್ರಿ. ಅಂದ್ರೆ ಅರಣ್ಯ ಇಲಾಖೆಯಿಂದ ನೀವು ಇದು ತಗೊಂಡ್ರಿ ಪರ್ಮಿಷನ್? ನಾವು ತೋಲಿಲ್ರಿ, ಪಾಣಿದಾಗಿತ್ತರಿ ನಮ್ದು ಎಂಟ್ರಿ, ಅವ್ರಿಗೆ ಪಾಣಿ ಕೊಟ್ಬಿಟ್ಟೆವು. ಅವರೇ ತಿರುಗಾಡಿ ಎಲ್ಲ, ನಾವು ತಿರುಗಾಡಕ್ ಹೋದ್ರೆ ಬಹಳ ತಿರುಗಾಡಿಸ್ತಾರ ಅಂತ ಹೇಳಿ ನಾವು ಎಲ್ಲ ಅವ್ರ ಕಡೆ ಮಾಡಿದೇವ್ರಿ. ಅಂದ್ರೆ ಎಲ್ಲಿ ಕಲಬುರಗಿ ಒಳಗೆ ಮಾರಾಟ ಮಾಡಿದ್ರಿ? ಕಲಬುರಗಿ ಒಳಗೆ. ಅಂದ್ರೆ ಮಾರಾಟ ಮಾಡೋದಕ್ಕೇನು ತೊಂದರೆ ಇಲ್ಲ, ಸರಳವಾಗಿ ನಾವು ಮಾರಾಟ ಮಾಡಬಹುದು. ಈಗೇನಿಲ್ರಿ, ಹಾಗೇನಿಲ್ಲ. ಆದ್ರೆ ನೀವು ಇಲಾಖೆ ಗಮನಕ್ಕೆ ತರಬೇಕಾಗ್ತದೆ, ಅವರೇ ಎಲ್ಲ ಕೊಟ್ಟಿರ್ತಾರೆ, ಅವರೇ ಎಲ್ಲ ಮಾಡಿ ಇದು ಮಾಡ್ತಾರಂತೆ. ನಾವು ಪಾಣಿದಾಗ ಎಂಟ್ರಿ ಮಾಡಿದ್ದು ಇಲಾಖೆ ಗಮನಕ್ಕೆ ಬಂದಂಗೆ ಇರ್ತದ. ಹೌದು. ಆದ್ರೆ ಮಾರಾಟ ಮಾಡುವ ಮುಂದೆ ಈ ಎಲ್ಲ ಪ್ರೊಸೀಜರ್ಸ್ ಇರ್ತಾವ. ಈ ಕೆಲಸ ಅವ್ರು ನಿಮ್ಮ ಪರವಾಗಿ ಮಾಡ್ತಾರೆ ಮಾಡ್ತಾರೆ ತಿರುಗಾಡೋದೆಲ್ಲ ಅವ್ರ ಕಡೆ ಹಚ್ಚಿಬಿಟ್ಟಿದ್ದವ್ರು ಅವರೇ ಮಾಡ್ಕೊಂಡು ಹೋಯ್ದ್ರ ಅವರು. ಈಗ ಅವ್ರು ಕಡದ್ಮೇಲ ಕಟಾವ್ ಆಗಿದ ಗಿಡಕ್ಕೆ ಮತ್ತೆ ಈಗ 4 ವರ್ಷ ಆಯ್ತ್ರಿ ಕಟಾವ್ ಆಗಿ, ಮತ್ತೆ ಸಿಗುತ್ತೆ ಮತ್ತೆ ದೊಡ್ಡ ಮರ ಆಗ್ಯಾವ್ರಿಗೆ. ಮತ್ತೆ ಈಗ 5-6 ವರ್ಷನಾಗ ಮಾರಾಟ ಮಾಡಪ್ಲೇ ಆಗ್ಯದ್ರಿ. ಈಗ 300 ಗಿಡಗಳನ್ನೇನ ತಾವು ಮಾರಾಟ ಮಾಡಿದ್ರಿ, ಅವು ಎಷ್ಟು ವರ್ಷದ ಗಿಡ ಇದ್ದು? ಅವು 18-20 ವರ್ಷ 25 ವರ್ಷ 20-25 ವರ್ಷದ ಗಿಡಗಳಿದ್ದು. ಬೆಳವಣಿಗೆ ಎಲ್ಲ ಚಲೋ ಆಗಿತ್ತು, ಚಲೋ ಆಗಿತ್ತು, ಉತ್ತಮವಾದ ಕಟ್ಟಿಗೆ. ಈಗ ಯಾರು ನಿಮ್ ಕಡೆಯಿಂದ ತಗೊಂಡ್ ಹೋದ್ರಲ್ಲ, ಅವರು ಕಟ್ಟಿಗೆ ಗುಣಮಟ್ಟದ ಬಗ್ಗೆ ಏನಾದ್ರು ಹೇಳಿದ್ರ ನಿಮಗೆ? ಇಂತ ಕಟ್ಟಿಗೆನೇ ನಾ ಎಲ್ಲಿ ನೋಡಿಲ್ರಿ, ಈ ಏರಿಯಾದಾಗ ಇಂತ ಕಟ್ಟಿಗೆ ಹೆಂಗ್ ಬೆಳೆದು ಅಂತ. 45 ಫೀಟ್ ಉದ್ದ ಐತ್ರಿ, 2.5-3 ಫೀಟ್ ದಪ್ಪ. ಇಂತ ಕಟ್ಟಿಗೆನೆ ಈ ಏರಿಯಾದಾಗ ನಾವು ಹಿಂಗ್ ಬೆಳೆಸಿದ್ ನೋಡಿಲ್ಲ. ಗಿಡ ಸಣ್ಣವರೇ ಇರ್ತಾವ, ಇಲ್ಲ ಒಂಕಟಿಂಕ ಇರ್ತಾವ. ಸಾಗವಾನಿ ಗಿಡ ನೀಟ್ ಆಗಿ ಬಂದ್ರೆ ಕೆಲ್ಸಿಗೆ ಬರ್ತಾವ್ರಿ. ಅವ್ ಜರ ಒಂಕಟಿಂಕ ಬಂದು ಅಂದ್ರೆ ಕೆಲ್ಸಿಗೆ ಬರಲ್ರಿ, ಅವ್ರು ಸಾಮಾನ್ ಆಗಲ್ಲ. ಹಂಗಾಗಿ ಅವ್ರು ಬಹಳ ತಾರೀಫ್ ಮಾಡ್ರು, ಅವ್ರು ಚಲೋ ಲಾಭ ಆಗ್ಯದಂತ್ರಿ. ಚೌರಗಸ್ತಿ ಅವರ ನೋಡ್ರಿ, ಈಗ ಈ ತೇಗ ಅನ್ನುವಂತಹದ್ದು ಏನದ, ಟೀಕ್ ಸಾಗವಾನಿ ನಾವೇನಂತೀವಿ, ಇದು ಎಲ್ಲಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳು, ಎಲ್ಲಿ ಹಸಿ ಹೆಚ್ಚಿಗೆ ಇರ್ತೈತಿ, ಆರ್ದ್ರತೆ ಎಲ್ಲಿ ಇರ್ತೈತಿ, ಅಲ್ಲಿ ಅಗದಿ ಚಲೋ ಹೊತ್ತಿನಾಗೆ ಬರುವಂತದ್ದು ನೋಡ್ತೀವಿ. ಸಾಮಾನ್ಯವಾಗಿ ನಾವು ಟೀಕ್ ತರುದಿತ್ತು ಅಂತಂದ್ರೆ ಅಂತಹ ಪ್ರದೇಶಗಳಿಂದನೇ ಟೀಕ್ ತಗೊಂಡ್ ಬರ್ತೀವಿ, ಒಳ್ಳೆ ಗುಣಮಟ್ಟದ ಇರ್ತದೆ ಅಂತ ಹೇಳಿ. ಈಗ ನೀವು ಇಲ್ಲಿ ನಮ್ಮ ಭಾಗ ನೋಡಿದ್ರೆ ಇಲ್ಲಿ ಯಾವತ್ತು ಬಿಸಿಲಿರುವಂತಹದ್ದು, ಹವೆ ಒಳಗೆ ಸಹಿತ ನಮಗೆ ತೇವಾಂಶ ಕಾಣಿಸಂಗಿಲ್ಲ. ಇಂತಹ ಸಂದರ್ಭದೊಳಗೆ ನೀವು ಯಾವ ರೀತಿ ಅವುಗಳನ್ನ ಬೆಳೆದ್ರಿ, ಯಾರು ನಿಮಗೆ ಸಹಾಯ ಮಾಡಿದ್ರು? ನಮ್ ಮನೆಯವರೇ ನಮ್ಗೆಲ್ಲ ಬೆಳಿಲಿಕ್ಕ ಸಹಾಯ ಮಾಡೋದು. ಫಾರೆಸ್ಟ್ ದವರಿಗೆ ಒಂದ್ಸರಿ 2 ಸರಿ ಕೇಳದೇವ್ರಿ ಅಷ್ಟೇ. ಅದಾದ್ಮೇಲೆ ನಮಗ ಅದೊಂದು ಹವ್ಯಾಸನ ಐತ್ರಿ. ನಮ್ ತಂದೆಯವ್ರು ಇದ್ರಿ, ಗಿಡದ ಮೇಲೆ ಬಹಳ ಪ್ರೇಮ ಅವರು. ಯಾವುದೇ ಗಿಡ ಇರ್ಲಿ ಗಿಡಕ್ಕೆ ಬಹಳ ಪ್ರೇಮ ಅವರು. ಈಗ ನಮ್ಮ ಹೊಲದಾಗ ಬೇಸಿಗಾಗ್ರಿ, ಇಲ್ಲಿ ಹೊರಗೆಲ್ಲ 42-43 ಇದ್ದಿದ್ದು ಉಷ್ಣ, ನಮ್ಮಲ್ಲಿ ಹೋದ್ರೆ 30 ಅನ್ನಿಸ್ತದ್ರಿ. ಅಷ್ಟು ತಂಪ್ರಿ, ಬರೀ ಗಿಡನೇ ಗಿಡ ರೀ ಎಲ್ಲಾ ಕಡೆ. ತೋಟದಾಗ ಹೋದ್ ಕೂಡ್ಲೇನೆ ಹೊರಗ್ ಬರಬಾರದ ಅನ್ನಿಸ್ತದ್ರಿ. ಆ ಟೈಪ್ ನಾವು ಗಿಡಕ್ಕೆ ಬಹಳ ಜಾಸ್ತಿ ಮಹತ್ವ ಕೊಟ್ಟೇನ್ರಿ. ಯಾವಾಗ್ಲೂ ಶುರುವಿನ ಹಿಡಿದು, ಯಾವಾಗ ತೋಟ ನಾ ಮಾಡ್ಲಿಕ್ಕೆ ಶುರು ಮಾಡ್ದ ಅವಾಗಿನ ಹಿಡಿದು ಗಿಡದ ಮೇಲೆ ಬಹಳ ಪ್ರೇಮ. ಈಗಂತೂ ಮತ್ತ ಹೊಸದಾಗಿ ಎಲ್ಲಾ ಮಾಡ್ಕೋತ ಎಲ್ಲಾ ಸಾಕಾಗಿ ಪಾಮ್ ಮಾಡಿನ್ರಿ. ಹ್ಮ್ರಿ, ಈಗ ಪಾಮ್ ಅದು ತೆಂಗಿನ ಗಿಡ ಟೈಪೇ ಗಿಡ ರೀ ಅದನ್ನ. ಅದು ನಿರಂತರ ಬೆಳೆ ಬರೋದದು, ತಿಂಗಳ ತಿಂಗಳ ಪ್ರತಿ ತಿಂಗಳ ಬರ್ತದ ಅಂದ್ರ. ಅದೇ ಯಾಕೆ ಮಾಡದ ಅಂದ್ರಿ, ನಂಬಲ್ಲಿ ಇರ ನೀರಿಗೆ ಅದಕ್ಕ ಬರೋಬರ ಆಗ್ತದ, ಮತ್ತ ಮಂಗನ ಕಾಟ ಇವೆಲ್ಲ ಕಳ್ಳರ ಕಾಟ ಇರುದಿಲ್ಲ ಇರೋದಿಲ್ಲ ಅಂತ ಹೇಳಿ ಅಂದ್ರ ಅದಕ್ಕೆ ಮುಳ್ಳು ಜಾಸ್ತಿ ರೀ. ಅದು ಯಾರು ಕದಿಯಂಗಿಲ್ಲ, ಯಾರ್ದು ಒಯ್ದು ಯಾರು ಮಾರಾಟ ಮಾಡಂಗಿಲ್ಲ, ಹಂಗೆಲ್ಲ ಆಗ್ತದ, ನಿರಂತರ ಲಾಭ ಆಗ್ತದ ಅಂತ ಹೇಳಿ ಬ್ಯಾರೆ ಕಡೆ ಎಲ್ಲ ಒಂದು 3 ತಿಂಗಳ ದಿನ ಎಲ್ಲೆಲ್ಲಿ ತೋಟ ಅವ ಅಲ್ಲೆಲ್ಲ ಸರ್ವೆ ಮಾಡಿ ನೋಡ್ಕೊಂಡ್ ಬಂದೇವ್ರಿ. ಎಲ್ಲ ಕಡೆ ನೋಡಿ ಬಂದು ಇದು ನಾ ಮಾಡಬಹುದು ಅಂತ ಹೇಳಿ ತಿಳಿದು 2018 ಪ್ಲಾಂಟೇಶನ್ ಮಾಡಿದ್ರಿ 4 ಎಕರೆ. ಯಾರ ಕಡೆಯಿಂದ ತಗೊಂಡ್ ಬಂದ್ರಿ? ಅದು 3F ಐಲ್ ಅಂತ ಹೇಳಿ ಐಲ್ ಪಾಮ್ ದವ್ರು ಅದೊಂದು ಇದನ್ನೇ ಅದ ರೀ ಕಂಪನಿ, ನಮ್ ಸರ್ಕಾರದ ಅದಕ್ಕ ಟೈಅಪ್ನೂ ಅದಾರೀ. ಅವ್ರಿಂದ ಹಾರ್ಟಿಕಲ್ಚರ್ ಕೇಳಿದಾಗ ಅವ್ರ ಕಂಪನಿಗೆ ಮಾತಾಡಿದ್ರು, ನಮಗೂ ಅವರಿಗೆ ಹೊಂದಾಣಿಕೆ ಮಾಡಿ ಅವ್ರು ಬಂದು ನಮ್ ಹೊಲ ಸರ್ವೆ ಮಾಡಿ ಅಗಿ ಕೊಟ್ರಿ. ಕಂಪನಿಯವರೇ ಅಗಿ ಕೊಡ್ತಾರ್ರಿ, ಆದ್ರೆ ಸರ್ಕಾರ ಪೂರಾ ಅಗಿದ ಎಷ್ಟು ರೊಕ್ಕ ಅದ ಸರ್ಕಾರ ಕೊಡತ್ರಿ, ನಮಗ ಅಗಿ ಫ್ರೀನೇ ಕೊಟ್ಟಂಗ. ನಿಮಗೆ ಉಚಿತವಾಗಿ ಸಿಕ್ಕು? ಉಚಿತವಾಗಿ ಸಿಕ್ಕು. ಎಷ್ಟು ಎಕರೆದೊಳಗೆ ಹಾಕಿರ್ತಾವ? 4 ಎಕರೆ ಒಳಗೆ. 4 ಎಕರೆ ಒಳಗೆ 228 ಗಿಡ ಕೂತಾರ್ರಿ. ಒಂದ್ 28 ಗಿಡ ಒಂದ್ಸಲ ನೀರ್ ಕೊರತೆ ಆದಾಗ ಹೋದ್ರಿ. ಈಗ 200 ಗಿಡ ಅವ್ರಿ. ಆ 200 ಗಿಡಕ್ಕೂ ಈ ಹೋದ ವರ್ಷ ಹೊಟ್ಟೆ ಮಳೆ ಬರ್ಲಿಲ್ಲಲ್ರಿ, ಅದು ಮತ್ತೆ ನಮ್ಗೆ ಬಸರ್ ಮಾಡ್ತಾ ಇದ್ದು ಮಾಡಿ ಹೋಯ್ತ್ರಿ ಅಂತ ಹೇಳಿ ಅಂದ್ರ ಸುಳಿ ತನ ಮಣಿಗೆ ಹೋದ್ರಿ ಅಂದ್ರೂ ಕಾಯ್ಕೊಂಡಿವಿ. ಈಗ ಮತ್ತ ಅದಕ್ಕೆಲ್ಲ ಬಾವಿ ಒಳಗೆ ನೀರು ಇರಲಿಲ್ಲ ನಿಮಗೆ? ಬೋರ್ವೆಲ್ ಒಳಗೆ ನೀರು ಏನು ಇರಲಿಲ್ಲ, 3 ತಿಂಗಳ ದಿನ ಏನು ಇರಲಿಲ್ಲ. ತಂದ ಬಿಸಿಲು ಬೇರೆ, ಹ್ಮ್ರಿ, ತಂದ ಹಾಕ್ಬೇಕಂದ್ರ ಸುತ್ತಾನು ನೀರಿಲ್ರಿ, ಅಲ್ಲಿ ಬೊಸಗ ಕೆರೆ ಒಣಗ್ತಾರೆ ಪೂರ. ಹಾಂ, ಹಂಗಾಗಿ ಉಳದವ್ರಿ. ಈಗ ಮತ್ತ ಈಗ ಬೆಳೆ ಹೆಂಗದ? ಈಗ ಸಾಕಷ್ಟು ಮಳೆ ಆಗ್ಯದ, ಸಾಕಷ್ಟು ನೀರ್ ಅದಾವ ನಿಮ್ಮಲ್ಲಿ ಈಗ? ಈಗ ಬಿಡಲ್ರಿ, ಮತ್ತ ಅದಕ್ಕೆ ಹೆಂಗಿತ್ತು ಹಂಗ ಮಾಡ್ತೀವ್ರಿ. ಈಗ ತಾಂತ್ರಿಕವಾಗಿ ನಿಮಗೆ ಸಹಾಯ ಬೇಕಿತ್ತಂದ್ರೆ ಕಂಪನಿಯವರೇ ಮಾಡ್ತಾರ? ಕಂಪನಿಯವರು ಪ್ರತಿನಿಧಿಗಳು ಏನಾದ್ರು ಪ್ರತಿ ತಿಂಗಳಿಗೆ ಒಂದ್ಸಲ ಕಂಪನಿಯವರು ಬರ್ತಾರೆ, ಬಂದು ಹೋಗ್ತಾರೆ. ಮತ್ತೆ ಅವರಿಗೆ ಮಾರಾಟ ಮಾಡೋದು ಹಣ್ಣು ಬಂದಿತ್ತು ಅಂದ್ರೆ ಹೇಳ್ತಾರೆ ಮೂರು ದಿವಸದೊಳಗೆ ಕಟಾವು ಮಾಡ್ರಿ ಅಂತ. ನಾವು ಮಾಡಿಟ್ಟೇವ ಅಂದ್ರೆ ಅವ್ರ ಗಾಡಿ ಕಳಿಸ್ತಾರೆ, ಕಟಾವು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ನೀವು ಕೊಯ್ಲು ಮಾಡಬೇಕು, ಅವರು ತಗೊಂಡು ಹೋಗ್ತಾರೆ. 18 ಹಚ್ಚಿದ್ರಿ, 3 ಬಿಟ್ಟು ಕಾಯಿ ಚಾಲು ಆಯ್ತ್ರಿ. 21 ಕಾಯಿ ಚಾಲು ಆಗಿತ್ರಿ. 21-22 ಒಂದ್ ವರ್ಷನ್ಯಾಗ 20 ಕಾಯಿ ಕಡದ್ರಿ. ಹಾರೀ 20 ಆಯ್ತು. ಆಮೇಲೆ ಇದು ನೀರಿನ ಹೊಡೆತ ಬಿದ್ದು ಮತ್ತೆ ಕಾಯಿ ಹೋಯ್ತ್ರಿ. ಅದ್ರ ಆರ್ಥಿಕತೆ ಹೆಂಗಂತೀರಿ? ಅದು ಎಷ್ಟು ಬೆಲೆ ಆಗ್ತದ ಅದಕ್ಕೆ? ಒಂದ್ ಟನ್ಗೆ ಆಯ್ತು, ಒಂದ್ ಕೆಜಿಗೆ ಎಷ್ಟು ಬೆಲೆ? 13,000 ರೂಪಾಯಿ ಟನ್ ರೀ. 13,000 ರೂಪಾಯಿ ಟನ್ ರೀ. ಒಂದ್ ಟನ್ಗೆ 13 ರೂಪಾಯಿ ಕಿಲೋ ಅಂದಂಗ. ನಮ್ದು ಪ್ರತಿ ತಿಂಗಳಿಗೆ 2 ಟನ್ ಮಾಲ್ ಹೋತಿತ್ರಿ. ಅದು ಒಂದ್ 5-6 ತಿಂಗಳು ಹೋಯ್ತ್ರಿ. ವರ್ಷ ಪೂರ್ತಿ ಆಗುವಂತದ್ದ? ವರ್ಷ ಪೂರ್ತಿ, ಯಾವ ಸೀಸನ್ ದಾಗ ಬಿಡಪ್ಲೇನೆ ಇಲ್ಲ. ಅಂದ್ರೆ ಯಾವುದೇ ರೈತರು ಮಾಡಬಹುದು ಇದನ್ನ? ಎಲ್ಲಾ ರೈತರು ಮಾಡಬಹುದು. ನಿಮ್ಮ ಸುತ್ತಮುತ್ತಲು ನಿಮಗೆ ನೋಡ್ಕೊಂಡು ಮತ್ತೇನಾದ್ರು ಮಾಡಿದ್ರ? ನೀರಿಲ್ರಿ, ನೀರು ಇರಲಾರ್ದಕ್ಕೆ ಸಮಸ್ಯೆ. ನೀರಿದ್ದವ್ರು ಬಹಳ ಮಂದಿ ಮಾಡ್ಯಾರಿ. ನಮ್ಗ ನೋಡ್ಲಕ್ಕರೆ ಬಹಳ ಮಂದಿ ಬಂದಾರ್ರಿ, ಬಂದ್ ನೋಡ್ಕೊಂಡು ಹೋಗ್ಯಾರ. ಇನ್ನೂ ಬರ್ತಾನೆ ಹರ. ಆದ್ರೆ ನೀರಿದ್ದವ್ರಿಗೆ ನಮ್ ಸಲಹೆ ಏನದ ಅಂದ್ರ, ಹೊಲ ಇರಬೇಕು. ಬನ್ನಿಯವ್ರಿಗೆ ಹೊಲ ಮಾಡೋದ್ ಆಗ್ಬಾರ್ದು, ಅವ್ರ ಹೊಲದಾಗ ನೀರ್ ಇರಬೇಕು. ಅವ್ರ ಈ ಗಿಡ ಮನುಷ್ಯಾಗ ಇಟ್ಟು ಮೇಂಟೆನೆನ್ಸ್ ಮಾಡಿದ್ರು ಅಂದ್ರ, ಆಳ ಮನುಷ್ಯ ಅದು ಆಗ್ಯಾದ್ರಿ ಇದು ಆಗ್ಯಾದ್ರಿ, ನಾ ಹೋಗಿಲ್ರಿ ನಾ ಬಂದಿಲ್ರಿ ಅಂತ ಹೇಳೋದು, ಮಾಲ್ ಆಗಿಲ್ರಿ ಅಂತ ಹೇಳೋದು ಯಾವ್ದು ಆಗಲ್ಲ. ನೀವ್ ಎಲ್ಲಿದ್ರು ನಿಮ್ ಅಕೌಂಟಿಗೆ ರೊಕ್ಕ ಜಮಾ ಆತಾವ. ಮಾಡ್ಬೇಕಾದ್ರ ಹೊಲದವ್ರು ಮಾಡೋದ್ ಆಗ್ಲಾರ್ದವ್ರು ಇದು ಮಾಡೋದ್ ಬಹಳ ಚಲೋ. ಅಂದ್ರೆ ಯಾವತ್ತು ಒಂದ್ ಸ್ವಲ್ಪ ಕಾಳಜಿ ಪೂರ್ವಕವಾಗಿ ನೋಡ್ಕೊಳ್ಬೇಕು. ಆದ್ರೆ ಎಲ್ಲಾ ವ್ಯವಸ್ಥೆ ಆಗ್ಬೇಕು, ಟ್ರಿಪ್ ಮಾಡ್ಬೇಕು, ನಿರಂತರ ನೀರಿನ ವ್ಯವಸ್ಥೆ ಆಗ್ಬೇಕು. ಡ್ರಿಪ್ ನ್ಯಾಗ ಗೊಬ್ಬರ ವ್ಯವಸ್ಥೆ ಆಯ್ತು ಅಂದ್ರೆ ಆಯ್ತ್ರಿ, ಕಾಯಿ ಆದನ್ ಕಾಯಿ ಕಡ್ಕೋತ ಹೋಗೋದಿರ್ತದ್ರಿ, ಮತ್ತೇನಿರ. ಈಗ ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡೋರು? ನಾವು ಮನೆಯವರೇ ಮಾಡ್ತೇವ್ರಿ. ಮನೆಯವ್ರು ಎಷ್ಟು ಜನ ಇದ್ದೀರಿ ಎಲ್ಲಾರು ಕೂಡಿ? ನಮ್ಮ ಮನೆಯವರು ನಾವ್ರಿ. ಮತ್ತೆ ಈಗ ದಿನಗೂಲಿ ಮೇಲೆ ಲೇಬರ್ಗಳು 4-5 ಲೇಬರ್ಗಳು ಬರ್ತಿರ್ತಾರೆ. ಕೆಲಸ ನೋಡಿ ಹಚ್ಚದ್ರಿ, ಯಾವಾಗ ಕೆಲಸ ಇರ್ತದ ಅವಾಗ ಕೆಲಸ ಹಚ್ಚುವಂತದ್ದು. ಅಂದ್ರೆ ಈಗ ತಾಳೆ ಬೆಳೆ ಬೆಳೆಯೋದು ಚಲೋ ಅಂತೀರಿ? ಹ್ಞೂ, ಯಾವುದೇ ಕಿರಿಕಿರಿ ಇರಲ್ಲ ಅಲ್ರಿ. ಈಗ ಅವ್ರೇನು ಕಂಪನಿಯವರು ನಿಮಗೆ ಹೇಳಿದ್ರಲ್ಲ, ಅದೇ ಸಮಯಕ್ಕೆ ಅವರು ಸರಿಯಾಗಿ ಬರುದು ಹೋಗುದು, ಮೇಲ್ವಿಚಾರಣೆ ಮಾಡೋದು, ಆಮೇಲೆ ಉತ್ಪನ್ನ ತಗೊಂಡು ಹೋಗುದು, ಆಮೇಲೆ ಅದ್ರ ಪೇಮೆಂಟ್ ಮಾಡೋದು, ಯಾವ್ದು ಏನು ಗೊತ್ತಿಲ್ಲದಂಗೆ ನಡೆದಿರ್ತದ್ರಿ? ಏನು ಗೊತ್ತೇ ಆಗಲ್ರಿ. ಅಷ್ಟು ಸರಳ, ಅಷ್ಟು ಸರಳ. ಆದ್ರೆ ಏನು ನಾವು ಹೊಲದೊಳಗ ಇದ್ದು ಅದ್ರ ದೇಖರೇಖೆ ಮಾಡಬೇಕು. ನಾವು ಎಷ್ಟು ಚಂದ ನೋಡ್ಕೋತೇವೋ ಅದಕ್ಕ ಅಷ್ಟು ಲಾಭ ರೀ. ನಮ್ದು ಒಂದ್ ಗಿಡಕ್ಕ ಒಂದ್ ಕಾಯಿ 2 ಹಿಡ್ಕೊಂಡು ಚಾಲು ಆಗ್ತದ್ರಿ. 3ನೇ ವರ್ಷಗೆ ಒಂದ್ ಗಿಡದಾಗ ಕಾಯಿ ಚಾಲು ಆಯ್ತು ಅಂದ್ರೆ 2 ಇರ್ತದ್ರಿ ಅದು. 2-3 ಬರ್ತದ್ರಿ. 5-6 ವರ್ಷ ಹೋಯ್ತು ಅಂದ್ರೆ 20 ಬರ್ತದ್ರಿ. ಅದೇ ಕಾಯಿನೇ 20 ಆತದ. 8-9-10 ವರ್ಷ ಆಯ್ತು ಅಂದ್ರೆ 35 ಹಿಡಿದು 75 ತನ ಆಗ್ತಾರೆ ಒಂದೇ ಕಾಯಿ. ಈಗ 18 ತಾವು ಹಚ್ಚಿರಿ, ಈಗ 6 ವರ್ಷ. ಎಲ್ಲಿ ತನಕ ಇದನ್ನ ಬೆಳೆಸಬಹುದು ಅಂತಾರ? 30 ವರ್ಷ ತನಕ. ಒಂದ್ಸಲ ಹಚ್ಚಾರ 30 ವರ್ಷ. ನಿಶ್ಚಿತ. ಇದ್ರ ಬಗ್ಗೆ ನೀವೇನಾದ್ರೂ ಅಧ್ಯಯನ ಮಾಡಿರಿ, ಎಲ್ಲರ ಯಾರು ವಿಜ್ಞಾನಿಗಳಿಗೆ ಕೇಳಿರಿ ಅದ್ರ ಬಗ್ಗೆ. ಅವ್ರದ್ದು ಕಂಪನಿಯವ್ರ ಕಡೆಯಿಂದ ಪಾಠಶಾಲೆಗಳು ಅವರಿ ಅಲ್ಲ, ಹೈದರಾಬಾದ್ ಅದು ಎಲ್ಲ ಅಲ್ಲೆಲ್ಲ ಹೋಗಿದ್ದೇವ್ರಿ. 3 ತಿರುಗಾಡಿದೇವ್. ನಮಗ್ ಬಂದಿದ್ದ ಸಮಸ್ಯೆ ಅಂದ್ರೆ ನಿಸರ್ಗ. ನಿಸರ್ಗ ಒಂದು ಸಾಥ್ ಕೊಟ್ರ ಅದು ಬಹಳ ಬೆಸ್ಟ್ ಬೆಳೀರಿ. ಇನ್ ಅದ್ರೊಳಗ ಇತರ ನಾವು ಮತ್ತ ಹತ್ತಿ ತೊಗರಿ ಅದ್ರೊಳಗ ನಾವು ಬೆಳಿಬಹುದ್ರಿ. ಈಗ ಮತ್ತ ಬಹಳ ಸಾರಿ ನಾ ಪ್ರಯತ್ನ ಯಾವ್ದಾದ್ರು ಮಾಡ್ತಾನೆ ಇರ್ತೇನ್ರಿ. ಮೊದಲು ನಾನು ಪಾಕೆಟ್ದಾಗ ತೊಗರಿ ಹಾಕಿ ಅಗಿ ಮಾಡಿ ನರ್ಸರಿ ಮಾಡಿ ತೊಗರಿ ಬೆಳೆದಿನ್ರಿ. ಎಕರೆಕ 11 ಬೆಳೆದಿನಿ. ಈಗ ಮತ್ತ ಈ ವರ್ಷನು ಅದ್ರೊಳಗ ನರ್ಸರಿ ಮಾಡಿ ಇಟ್ಟಿನ್ರಿ. ಈಗ ಮಳಿ ಬಂದ್ಮೇಲೆ ಹಚ್ಚಬೇಕು. ಈಗೇನು ತಾವು ತಾಳೆ ಹೇಳದ್ರಲ್ಲ, ಇದನ್ನ ಮತ್ತೇನು ವಿಸ್ತಾರ ಮಾಡ್ಬೇಕಂತದನೋ ಅಥವಾ ಇಷ್ಟು ಅಡ್ಡಿ ಇಲ್ಲ ಸಾಕು ಅಂತ ಹೇಳ? ನೀರು ಜಾಸ್ತಿ ಇದ್ರೆ ಎಷ್ಟು ಬೇಕೋ ಅಷ್ಟು ಹಚ್ತೀನಿ. ನೀರು ಮತ್ತೆ ಮಳೆ ಮೇಲೆ ನೀವು ಅವಲಂಬನೆ ಆಗಿರುವಂತದ್ದು. ಮಳೆ ಬಂತಪ್ಪ ಅಂತಂದ್ರೆ ಬಾವಿ ತುಂಬುತ್ತದ, ಬೋರ್ವೆಲ್ ನೀರು ಬರ್ತಾವ. ಈಗ ಮತ್ತೆ ಏರುಪೇರು ಆಗುವಂತವನ ಇವೆಲ್ಲ ಸಹಜವಾಗಿ ಏರುಪೇರು ಇದ್ದೇ ಇರ್ತಾವನು ನೋಡ್ತಾ ಇದ್ದೀವಿ, ಒಮ್ಮೆ ಹೆಚ್ಚು ಒಮ್ಮೆ ಕಡಿಮೆ. ಆದ್ರೂ ಕೂಡ ಈಗ ಏನು ನೀವು ಮಾಡ್ತಾ ಇದ್ರಿ ಇದು ಸಾಕಂತ ಅನಸ್ತದೆ. ಈಗೇನು ನಿಮಗ ಸಂಪನ್ಮೂಲದ ಅಷ್ಟಕ್ಕ ಈಗೇನು ನೀವು ಬೆಳೀತಾ ಇದ್ರಿ ಅದು ಸಾಕನಸ್ತದೆ? ಸಾಕನಸ್ತದೆ. ಪ್ರಯತ್ನ ಬಿಟ್ಟಿಲ್ರಿ, ಸೋತರ್ನು ಬಿಟ್ಟಿಲ್ಲ, ಗೆದ್ದರ್ನು ಬಿಟ್ಟಿಲ್ರಿ. ಚಂದ ಮಾಲಾದ್ರೂ ಬೆಳೆದಿದ್ದೇವು, ಆಗ್ಲಾರದೇ ಇದ್ದಾಗನು ಮಾಡಿದೆವು, ಪ್ರಯತ್ನ ಮಾಡಿದೆವು, ಬಿಟ್ಟಿಲ್ಲ. ಬಾರಿ ಅಲ್ಲ, ಒಣಗಿ ಹೋದ್ರೂ ಕೈ ಸುಟ್ಕೊಂಡು ಸುಮ್ ಕುಂತಿಲ್ರಿ, ಮಾಡ್ತಾನೆ ಇದ್ದೀವಿ, ಆದ್ರೆ ನಿರಂತರ ನೀರಿಲ್ಲ. ಶಿವಲಿಂಗಪ್ಪ ಅವರು, ಈಗ ರೈತರು ತಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಹೇಳ್ತೀರಿ? 9954870671. ಆತ್ಮೀಯರೇ, ಶಿವಲಿಂಗಪ್ಪ ಚೋರಗಸ್ತಿ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9945870671 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಶಿವಲಿಂಗಪ್ಪ ಚೋರಗಸ್ತಿ ಅವರೇ, ನಮ್ಮ ರೈತ ಬಾಂಧವರಿಗೆ ತಮ್ಮ ಸುದೀರ್ಘವಾದಂತಹ ಕೃಷಿ ಅನುಭವಗಳನ್ನ ಸ್ವಲ್ಪ ಸಮಯದೊಳಗೆ ಹಂಚಿಕೊಂಡಿದ್ದೀರಿ. ಬಹಳ ಅಮೂಲ್ಯವಾದಂತಹ ಅನುಭವ ತಮ್ಮದು. ನೀರಿನ ಒಂದು ಕೊರತೆಯಿಂದ ಎಷ್ಟೆಲ್ಲಾ ಸಮಸ್ಯೆಗಳು ನಮಗೆ ಉದ್ಭವ ಆಗ್ತಾವ ಅನ್ನುವಂತಹ ಒಂದು ವಿಚಾರಕ್ಕೆ ತಾವೇ ಸಾಕ್ಷಿ ಅಂತ ಹೇಳಿ ಹೇಳಬಹುದು. ಮಳೆ ಇದ್ರೆ ನಮಗ ನೀರು ಸಿಗ್ತದ, ನೀರಿನ ಮೂಲಕ ಬೋರ್ವೆಲ್ ಇರಬಹುದು, ಬಾವಿ ಇರಬಹುದು, ಎಲ್ಲದಕ್ಕೂ ಅದೇ ಮೂಲ. ಒಂದ್ ವೇಳೆ ಮಳೆ ಇಲ್ಲ ಅಂತಂದಾಗ ನಾವು ಬಹಳ ಕಷ್ಟ ಪಡಬೇಕಾಗ್ತದೆ. ಇಲ್ಲಿ ಒಂದು ದೊಡ್ಡ ಪಾಠ ಅದ ಏನು ಅಂತಂದ್ರ, ಮಳೆ ನೀರು ನಮಗೆ ಯಾವಾಗ ಸಿಗ್ತದ, ಎಲ್ಲಿ ಸಿಗ್ತದ, ಅದನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕೆಲಸವನ್ನ ನಾವು ಇವತ್ತಿನ ದಿವಸ ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು ಅನ್ನುವಂತಹ ವಿಚಾರ ಇಲ್ಲದ. ಅದಕ್ಕ ರೈತ ಬಾಂಧವರು ಇದ್ರ ಕಡೆ ಬಹಳ ಗಂಭೀರವಾಗಿ ವಿಚಾರ ಮಾಡಿ ತಮ್ಮ ಏನು ಹೊಲ ಏನದಲ್ಲ ಅದನ್ನ ಒಂದು ಟ್ಯಾಂಕ್ ರೂಪದೊಳಗೆ ಬದಲಾವಣೆ ಮಾಡ್ಕೊಂಡು ಬಿಡಬೇಕು. ಏನ್ ನೀರು ಬಿದ್ದಿದ್ದು ಅದರೊಳಗೆ ಸಂಗ್ರಹ ಆಗಬೇಕು. ಆ ಸಂಗ್ರಹ ಆದಂತಹ ನೀರು ನೆಲದೊಳಗೆ ಇಳಿದು ಸುಮಾರು ದಿನಗಳವರೆಗೆ ಅದು ನಿಮ್ಮ ಬೆಳೆಗೆ ಅನುಕೂಲ ಕೊಡುವಂತಹ ಒಂದು ವ್ಯವಸ್ಥೆ ಆಗ್ತದೆ. ಚೆಕ್ ಡ್ಯಾಮ್ಗಳನ್ನ ಮಾಡಿಕೊಳ್ಬೇಕು, ಕೃಷಿ ಹೊಂಡಗಳನ್ನ ತಕ್ಕೊಳ್ಬೇಕು, ಆಮೇಲೆ ಏನು ನಾಲೆಗಳು ಅವು ಏನಿರ್ತಾವ ಅವುಗಳನ್ನು ಕೂಡ ರಿಪೇರಿ ಮಾಡಿ, ಒಡ್ಡು ವಾರಿಗಳನ್ನ ರಿಪೇರಿ ಮಾಡಿ ತಾವು ವ್ಯವಸ್ಥೆ ಮಾಡಿಕೊಂಡ್ರೆ ನೀರು ಯಾವಾಗ ನಿಮಗೆ ಸಿಗ್ತದ ನಿಶ್ಚಿಂತರಾಗ್ತೀರಿ ಅನ್ನುವಂತಹ ಒಂದು ವಿಚಾರ ಏನು ಶಿವಲಿಂಗಪ್ಪ ಚೂರಗಸ್ತಿ ಅವರು ಹೇಳಿದ್ದಾರೆ, ಅದನ್ನ ತಾವು ಕೂಡ ಅನುಸರಿಸಿರಿ ಅಂತ ಹೇಳಿ ಭಾವಿಸ್ತೀವಿ. ಅದರ ಜೊತೆಗೆ ಹೊಸ ಬೆಳೆ ತಾಳೆ ಬೆಳೆ ಬಗ್ಗೆ ಅವರು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ಹೇಳಿದ್ದಾರೆ. ಯಾರ್ಯಾರಿಗೆ ಬೆಳಿಬೇಕು ಅಂತ ಅನಿಸ್ತದ ಅವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಮುಂದುವರಿಬಹುದು ಅಂತ ಹೇಳಿ ಹೇಳ್ತಾ ಏನು ಚೋರ್ಗಸ್ತಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಭೀಮಳ್ಳಿ ಗ್ರಾಮದ ಹಿರಿಯ ರೈತರಾದ ಶಿವಲಿಂಗಪ್ಪ ಚೋರ್ಗಸ್ತಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಘನ ಜೀವಾಮೃತ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ರೈತರು ಗಮನಿಸಬೇಕು. ದೇಸಿ ಆಕಳ ತಾಜಾ ಸಗಣಿ 100 ಕೆಜಿಯಷ್ಟು ಬೇಕಾಗ್ತದೆ. ದೇಸಿ ಆಕಳ ಗಂಜಳ ಅಥವಾ ಗೋಮೂತ್ರ 10 ಲೀಟರ್ನಷ್ಟು, ಕಪ್ಪು ಬೆಲ್ಲ 2 ಕೆಜಿಯಷ್ಟು, ದ್ವಿದಳ ಧಾನ್ಯದ ಹಿಟ್ಟು 2 ಕೆಜಿ, ಬದುವಿನ ಮಣ್ಣು 2 ಬೊಗಸೆಯಷ್ಟು. ಯಾವ ರೀತಿ ತಯಾರು ಮಾಡಬೇಕು ಅಂತಂದ್ರೆ, 100 ಕೆಜಿಯಷ್ಟು ಸಗಣಿಯನ್ನ ಉದುರು ಮಾಡಿ ಹರಡಿ ನಂತರ ಸಗಣಿಯ ಮೇಲೆ ತೇವಾಂಶ ಬರುವಂಗ ಜೀವಾಮೃತವನ್ನ ಸಿಂಪರಣೆ ಮಾಡಬೇಕು. ನೀರಿನೊಳಗ ಎದ್ದಿದಂತಹ ಗೋಣಿ ಚೀಲವನ್ನ ರಾಶಿ ಮಾಡಿದ ಸಗಣಿ ಮೇಲೆ ಮುಚ್ಚಿ ನೆರಳಿನೊಳಗ 24 ತಾಸು ಇರಿಸಬೇಕು. ಆ ನಂತರ ನೆರಳಿನೊಳಗ 21 ದಿನಗಳ ತನಕ ಒಣಗಿಸಬೇಕು. ಸಣ್ಣಗೆ ಪುಡಿ ಮಾಡಿ ಚೀಲದೊಳಗ ಎರೆಹುಳು ಗೊಬ್ಬರದ ರೀತಿಯೊಳಗ ತುಂಬಿಟ್ಟುಕೊಳ್ಳಬೇಕು. ಬೆಳೆ ಬಿತ್ತುವಾಗ ರಸಗೊಬ್ಬರದ ರೀತಿ ಭೂಮಿಗೆ 400 ಕೆಜಿಯಷ್ಟು ಪ್ರತಿ ಎಕರೆಗೆ ಬಳಸಬೇಕಾಗ್ತದೆ. ಇದೇ ಘನ ಜೀವಾಮೃತವನ್ನ ಮೇಲುಗೊಬ್ಬರವಾಗಿ ಎಡೆಕುಂಟೆ ಹೊಡೆದು ಕಳೆ ತೆಗೆದ ನಂತರ ಕೊಡಬೇಕು. ಘನ ಜೀವಾಮೃತವನ್ನ ನೀರಿನೊಳಗೆ ನೆನೆಸಿ ಸೋಸಿದ ಕಷಾಯವನ್ನ ಬೆಳೆ ಮೇಲೆ ಸಿಂಪರಣೆಗೂ ಬಳಸಬಹುದು. ಪ್ರಮಾಣ 10 ಕೆಜಿಯಷ್ಟು 20 ಲೀಟರ್ ನೀರಿನೊಳಗ ನೆನೆಸಿ ಪ್ರತಿ 15 ಲೀಟರ್ ಸ್ಪ್ರೇಯರ್ಗೆ 1-1.5 ಲೀಟರ್ ಬೆರೆಸಿ ಸಿಂಪರಣೆ ಮಾಡಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆಕಾಶವಾಣಿ ನಾವು ಸಣ್ಣವರಿರ್ಲಕ್ಕಾಗಿ ನೋಡ್ಕೊಂಡು ಬರ್ತಾ ಇದೀವಿ. ಆ ಕೃಷಿರಂಗ ಅನ್ನುವಂತ ಒಂದು ಪದ್ಯ ಬರ್ತದರಲ್ಲಿ, ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ್ಯ ಅಂತ ತಿಳ್ಕೊಂಡು ಎಷ್ಟು ಚಂದ ಅದು ರೈತರ ಹಾಡೋದು. ಇನ್ನೂ ಕೂಡ ಅದು ಮರೆಯಕ್ಕಾಗಲ್ಲ. ಯಾವಾಗ ಯೂಟ್ಯೂಬ್ ಬಂದು ಅದನ್ನ ಕೇಳ್ತಾ ಇರ್ತೀನಿ ನಾನು. ಎಲ್ಲಾ ಪ್ರಚಾರವನ್ನು ಮೊದಲು ಮುಟ್ಟಿಸಿರ್ತಕ್ಕಂಥದ್ದಂದ್ರೆ ಕೃಷಿರಂಗನೇ. ಈಗೀಗ ಮಾಧ್ಯಮಗಳು ಎಲ್ಲಷ್ಟು ಆಗಿಬಿಟ್ಟಿದ್ದಾವೆ. ಕೃಷಿರಂಗದೊಳಗೆ ನೋಡಿ ಎಷ್ಟು ಅದ್ಭುತವಾದಂತಹ ವಿಚಾರಧಾರೆಗಳು ಅಂತ ಕೇಳಿದ್ರೆ, ಅಲ್ಲಿ ಬರ್ತಕ್ಕಂತ ಕೆಲವೊಂದು ಚರ್ಚೆಗಳು ಇವತ್ತು ಕೃಷಿ ಬಗ್ಗೆ ಆಗಿರ್ಬೋದು, ಈಗ ರೇಡಿಯೋಗಳೆಲ್ಲ ನಮಗೆ ಸಿಗ್ತಾ ಇಲ್ಲ. ಅವಾಗ ನಾವು ಏನಪ್ಪಾ ಅಂತಂದ್ರೆ ಸಣ್ಣವರಿದ್ದಾಗ ಒಂದೇ ರೇಡಿಯೋ ಇತ್ತು ನಮ್ಮೂರಾಗ, ಅದು ದೊಡ್ಡ ರೇಡಿಯೋ ಇತ್ತು. ಅದು ಇಟ್ಟು ಹಿಂಗ್ ಹಚ್ಚಿಬಿಟ್ಟಂದ್ರೆ ನಾವು ಗುಡಿ ಕಟ್ಟಿ ಕುಂತ ಅದಕ್ಕೆ ಕೇಳ್ತಾ ಇದ್ವಿ. ಕೃಷಿ ರಂಗದಾಗ ಬರ್ತಕ್ಕಂತ ಹಾಡುಗಳಾಗಿರ್ಬೋದು, ವಾರ್ತೆಗಳಾಗಿರ್ಬೋದು, ಚಲನಚಿತ್ರಗಳಲ್ಲಿಯೂ ಕೂಡ ಒಳ್ಳೊಳ್ಳೆ ಹಾಡುಗಳಿದಾವೆ ಅದರಲ್ಲಿ. ಈಗ ಹಿಂದಿನ ಇದು ನೋಡ್ಕೊಂಡ್ರ ನಮಗನಿಸ್ತದ ಕೃಷಿ ರಂಗದ ಎಂದೂ ಇನ್ನು ಮರೆಯಕ್ಕಾಗಂಗಿಲ್ಲ. ಯಾಕಂದ್ರೆ ಇಡೀ ದೇಶಕ್ಕೆ ಒಳ್ಳೆ ಒಂದು ಪ್ರಚಾರವನ್ನು ಕೊಟ್ಟಿರತಕ್ಕಂಥದ್ದು ಆಕಾಶವಾಣಿ. ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಗುಲ್ಬರ್ಗ ಆಕಾಶವಾಣಿ ಅಂತಂದ್ರೆ ಬಹಳ ದೊಡ್ಡ ಕೆಲಸಗಳನ್ನು ಮಾಡ್ಕೊಂತ ಬರ್ತಾ ಇದೆ. ಅನೇಕ ಕವಿಗಳನ್ನ, ಸಾಹಿತಿಗಳನ್ನ, ಒಳ್ಳೊಳ್ಳೆ ವಿಚಾರಧಾರೆಗಳನ್ನ ಎಲ್ಲರ ಮನೆ ಮನೆಗೆ ಮುಟ್ಟುವಂತ ಕೆಲಸವನ್ನ ಆಕಾಶವಾಣಿ ಕಲಬುರಗಿ ಬಹಳ ದೊಡ್ಡ ಕೆಲಸವನ್ನ ಮಾಡ್ತಾ ಇದೆ. ಯಾಕಂದ್ರೆ ದೊಡ್ಡ ದೊಡ್ಡ ಸಾಹಿತಿಗಳು, ಸ್ವಾಮೀಜಿಗಳು ಅನೇಕ ಸಂದರ್ಶನಗಳನ್ನ ಪ್ರತಿಯೊಂದನ್ನು ನಾವು ಏನಪ್ಪಾ ಅಂದ್ರೆ ಕೇಳ್ತಾ ಇರ್ತೀವಿ. ಅದು ಬಹಳ ದೊಡ್ಡ ಕೆಲಸವನ್ನ ನಮ್ಮ ಆಕಾಶವಾಣಿ ಕಲಬುರಗಿ ಎಂದು ನಡೀತಕ್ಕಂಥದ್ದು ಕೂಡ ನನಗೆ ಬಹಳ ಖುಷಿಯನ್ನು ತರ್ತದೆ. ಮಿನಿ ಮಾಹಿತಿಗಳನ್ನು ಕೇಳಿದಿರಿ. ಈಗ ನರಸಮ್ಮ ಹೊಸಮನಿ ಹಾಗೂ ಸಂಗಡಗರಿಂದ ಸಂಪ್ರದಾಯದ ಪದ ಕೇಳೋಣಂತ. ನಡೀತಾ